ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ, ತಂದಾಳೋ ತಂದಾಳೋ ತಂದಾಳೋ ಪ್ರೇಮದ ಸಿರಿ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ. ಮಳೆ ಬೀಳ ಮೇಲೆ ಇಳಿಜಾರೋ ಬಾಲೆ, ಪ್ರತಿ ದೇವಿ ಸೌಂದರ್ಯ ಸವತಿನಿ, ಕವಿತೆನಿ ಕಾವ್ಯ ಸ್ಫೂರ್ತಿನಿ. ಎದೆಯಾಳದೊಲವು ಹೆಣ್ಣಾಗಿ ಬಂದ ಮೂಲೋಕ ಸೌಂದರ್ಯ ರಾಣಿನಿ, ಪ್ರಾಣನಿ ನೀಲವೇಣಿನಿ. ನಕಾಡೋ ನಕಾಡೋ ಹುಣ್ಣಿಮೆ ಹಾಲಂತೆ, ಕ್ಯಾಳೋ ಕ್ಯಾಳೋ ತುಂಗೆಯ ನೀರಂತೆ. ಜೀವನದ ಚಂದ್ರೋದಯಕ್ಕೆ, ಮೈ ಮನದ ಪ್ರಣಯಾಲಯಕ್ಕೆ, ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ, ತಂದಾಳೋ ತಂದಾಳೋ ತಂದಾಳೋ ಪ್ರೇಮದ ಸಿರಿ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ. ಸೋತು ನಿಂತ ಹಸಿರೂರ ಗಿರಿಬಾಲೆ ಹೆಣ್ಣು ನೀ, ಕಣ್ಣು ನೀ ಬಾಳ ಬಣ್ಣ ನೀ. ನಡುರಾತ್ರಿಯಲ್ಲಿ ಜಲರಾಶಿ ಮೇಲೆ ಕುರಿತೋರು ಏಕಾಂತ ತಾರೆ ನೀ, ನೀರೆ ನೀ ಕಾವ್ಯಧಾರೆ ನೀ. ಮುಡ್ಯಾಳೋ ಮುಡ್ಯಾಳೋ ಮಾಗಿಯ ಕನಸಂತೆ, ಮುತ್ಯಾಳೋ ಮುತ್ಯಾಳೋ ಬೆಚ್ಚನೆ ಮುತ್ತಂತೆ. ಜೀವನದ ಚಂದ್ರೋದಯಕ್ಕೆ, ಮೈ ಮನದ ಪ್ರಣಯಾಲಯಕ್ಕೆ, ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ, ತಂದಾಳೋ ತಂದಾಳೋ ತಂದಾಳೋ ಪ್ರೇಮದ ಸಿರಿ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ.